बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಕುಸುಬೆ ಬೇಸಾಯದ ತಾಂತ್ರಿಕತೆ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಸುಬೆಯ ಒಂದು ಮಹತ್ವ ಮತ್ತು ಜೊತೆಗೆ ಕುಸುಬೆಯನ್ನು ಬೆಳೆದಾದರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಕುಸುಬೆಯನ್ನು ರೈತರು ಬೆಳಿಬಹುದು ಮತ್ತು ಜೊತೆಗೆ ಕುಸುಬೆ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಆನಂದ್ ಎನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಆನಂದ್ ಅವರೇ, ಮೊದಲನೇದಾಗಿ ಕುಸುಬೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿ. ಯಾಕಂದರೆ ಇತ್ತೀಚೆಗೆ ಸಾಕಷ್ಟು ಕುಸುಬೆ ಎಣ್ಣೆ ಬಗ್ಗೆ ನಾವೆಲ್ಲ ಮಾತಾಡ್ತಿದ್ದೀವಿ, ಒಳ್ಳೆಯದು ಕುಸುಬೆ ಎಣ್ಣೆ ತಿನ್ನಬೇಕು, ಎಲ್ಲ ಎಣ್ಣೆಗಳು ಸರಿ ಇಲ್ಲ, ಹಾಗೆ ಹೀಗೆ ಎಲ್ಲ ಸಾಕಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಕುಸುಬೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ರೈತರಿಗೆ ಮಾಹಿತಿ ಮಾಡಿಕೊಡಿ. ಖಂಡಿತ. ಈ ಕುಸುಬೆ ಬೆಳೆನ ನಾವು ಹಿಂಗಾರಿನಲ್ಲಿ ಬೆಳೆಯುವ ಮುಖ್ಯವಾದ ಎಣ್ಣೆಕಾಳು ಬೆಳೆಯಾಗಿದೆ. ಹಿಂಗಾರಲ್ಲಿ ನಾವು ಅಗಸೆ ಜೊತೆಗೆ ಕುಸುಬೆ ಮತ್ತೆ ಈಗ ಮಸ್ಟರ್ಡ್ ಅಂತೀವಲ್ಲ, ಸಾಸಿವೆ ಎಣ್ಣೆ ಬೆಳಿತೀವಲ್ಲ, ಇದರಲ್ಲಿ ಕುಸುಬೆ ಬೆಳೆ ಹಿಂಗಾರಿನಲ್ಲಿ ಮುಖ್ಯವಾದ ಎಣ್ಣೆಕಾಳು ಬೆಳೆಯಾಗಿದೆ. ಇದರಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ನಮ್ಮ ಬೀದರು, ಗುಲ್ಬರ್ಗ, ರಾಯಚೂರು ಇದರಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಸೊ ಮಳೆಯಾಶ್ರಿತ ಜೊತೆಗೆ ನೀರಾವರಿಯಲ್ಲೂ ಸಹ ಇದನ್ನು ಬೆಳಿಬೋದು. ಬೆಳೆಯ ಮುಖ್ಯವಾದ ಅಂಶ ಯಾಕೆ ಬೆಳೀತಾ ಇದ್ದೀವಿ ಅಂತಂದ್ರೆ ಬೀಜದಿಂದ ನಾವು ಎಣ್ಣೆ ತಯಾರಿಸ್ತೀವಿ, ಆಮೇಲೆ ಹೂಗಳಿಂದ ಬಣ್ಣವನ್ನು ಸಮೇತ ತೆಗಿತಾ ಇದ್ದಾರೆ. ಆಮೇಲೆ ಕುಸುಬೆ ಎಣ್ಣೆಯಲ್ಲಿ ಲಿನೋಲಿಕ್ ಆಮ್ಲ 78% ಇರೋದ್ರಿಂದ ಆಹಾರದಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಯಾಕಪ್ಪ ಅಂತಂದರೆ ರಕ್ತದಲ್ಲಿರುವ ಏನು ಕೊಬ್ಬಿನಾಂಶವನ್ನು ಕಡಿಮೆ ಮಾಡಲು ಇದು ಬಹಳ ಉಪಯುಕ್ತವಾಗಿದೆ. 30-40% ತನಕ ಎಣ್ಣೆ ಅಂಶ ಇರೋದು. ಸೊ ಅದಕ್ಕೋಸ್ಕರ ಇದನ್ನು ಕುಸುಬೆ ಬೆಳೆಗೆ ಬಹಳ ಪ್ರಾಮುಖ್ಯತೆ ಇದೆ. ಹೆಚ್ಚಾಗಿ ಆರೋಗ್ಯದ ದೃಷ್ಟಿಯಿಂದ ಸೊ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದೆ ಕುಸುಬೆ ಬೆಳೆ. ಈಗ ಕೆಲವೊಂದಿಷ್ಟು ವರ್ಷಗಳಿಂದ ಇತ್ತೀಚೆಗೆ ಈಗೀಗ ಅಲ್ಲಲ್ಲಿ ರೈತರು ಬೆಳಿಲಿಕ್ಕೆ, ಆದರೆ ಬಹಳಷ್ಟು ಕ್ಷೇತ್ರ ಕಡಿಮೆ ಆಯಿತು. ಕಾರಣ ಏನು ಕೊಡ್ತಾರೆ, ಯಾಕೆ ಕುಸುಬೆ ಕ್ಷೇತ್ರ ಕಡಿಮೆ ಆತಂತಿರ್ತಾವ? ಕುಸುಬೆ ಬೆಳೆ ಅಂದರೆ ಈಗ ವಾಣಿಜ್ಯ ಬೆಳೆಗಳು ಸಾಕಷ್ಟು ಬೆಳೆಯೋದ್ರಿಂದ ಅದರಿಂದ ಆಗ್ತಾ ಇದೆ. ಆಮೇಲೆ ಅವರಿಗೆ ಮಾರುಕಟ್ಟೆಗೆ ಅವರಿಗೆ ಕರೆಕ್ಟಾಗಿ ಏನನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ಸೊ ಏನು ಅಂಶ ಬೆಲೆಗಳು ಅವರಿಗೆ ಕುಂಠಿತ ಆಗಿರೋದ್ರಿಂದ ಸಮೇತ ಅವರು ಕಡಿಮೆ ಮಾಡ್ತಾ ಇದ್ದಾರೆ, ಅಂದ್ರೆ ಬೆಳೀತಾ ಇಲ್ಲ. ಇನ್ನ ಕುಸುಬೆಯನ್ನ ಬೆಳೆದಾದ್ರೆ ಕುಸುಬೆ ಬೆಳಿಲಿಕ್ಕೆ ಬಿತ್ತನೆಗೆ ಸೂಕ್ತವಾದಂತ ಒಂದು ಸಮಯ ಯಾವುದು, ಜೊತೆಗೆ ಭೂಮಿ ಸಿದ್ಧತೆಯನ್ನ ರೈತರು ಹೇಗೆ ಮಾಡ್ಕೋಬೇಕು? ಕುಸುಬೆ ಬೆಳೆ ಬಿತ್ತನೆ 15-15 ಅಕ್ಟೋಬರ್ವರೆಗೂ ಕುಸುಬೆಯನ್ನ ಬಿತ್ತನೆ ಮಾಡಬಹುದಾಗಿದೆ. ಆಮೇಲೆ ಭೂಮಿ ಸಿದ್ಧತೆ ಅಂದ್ರೆ ಈಗ ನಾವು ಹಿಂಗಾರು ಬೆಳೆಗಳಲ್ಲಿ ಏನು ನಾವು ಮಾಮೂಲಾಗಿ ಮಾಡ್ತೀವಲ್ಲ, ಸೊ 1-2 ಬಾರಿ ನಾವು ಉಳುಮೆ ಮಾಡಿಬಿಟ್ಟು ಎಡೆ ಕುಂಟೆ ಹೊಡೆದು ನಾವು ಭೂಮಿ ಸಿದ್ಧತೆ ಮಾಡಬಹುದು. ಆಮೇಲೆ ಇದನ್ನ ಕುಸುಬೆ ಬೆಳೆಯನ್ನು ಹೆಚ್ಚಾಗಿ ಅಂದ್ರೆ ನಾವು ಪ್ರಾಮುಖ್ಯವಾಗಿ ನಾವು ಹಿಂಗಾರಿನಲ್ಲಿ ಬೆಳೆಯೋದ್ರಿಂದ ಸೊ ಏನು ನಾವು ಮುಂಗಾರಲ್ಲಿ ತೇವಾಂಶ ಮಳೆಯಿಂದ ಬಂದಿರುತ್ತಲ್ಲ, ಆ ತೇವಾಂಶವನ್ನು ಹಿಡಿದಿಟ್ಕೊಂಡಿರೋ ಭೂಮಿಯಲ್ಲಿ ಕಪ್ಪು ಮಣ್ಣು ಭೂಮಿನಲ್ಲಿ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ತಳಿಗಳ ಬಗ್ಗೆ ತಿಳಿಸ್ತೀರಿ, ಯಾವ ಒಳ್ಳೆ ಒಂದು ತಳಿಗಳಿದಾವೆ, ಇಳುವರಿನ ಕೊಡ್ತಕ್ಕಂಥವು? A1 ಅಂತ ಒಂದು ತಳಿ ಇದೆ. ಅದನ್ನು ನಾವು ಮಳೆಯಾಶ್ರಿತ ಭೂಮಿಯಲ್ಲೂ ಸಮೇತ ಆಮೇಲೆ ನೀರಾವರಿಯಲ್ಲಿ ಎಲ್ಲೆಲ್ಲಿ ನೀರಾವರಿ ಅನುಕೂಲತೆ ಇದೆ ನೀರಾವರಿಯಲ್ಲೂ ಸಮೇತ ಬೆಳಿಬೋದಾಗಿದೆ. ಸೊ ಇದು ಮಾಗುವ ಸಮಯ 125-130 ದಿನದ ತನಕ ಮಾಗುತ್ತೆ. ಅದೇ ರೀತಿಯಾಗಿ S144 ಅಂತ ಇನ್ನೊಂದು ತಳಿ ಇದೆ, ಅದು ಸಮೇತ ನಾವು ಮಳೆಯಾಶ್ರಿತ ಮತ್ತು ನೀರಾವರಿಯಲ್ಲೂ ಸಮೇತ ಬೆಳಿಬೋದು. ಇದು ಸಮೇತ ಮಾಗುವ ಅವಧಿ 125-130 ದಿನಕ್ಕೆ. ಸೊ ಆಮೇಲೆ ಇತ್ತೀಚಿನ ದಿನಗಳಲ್ಲಿ A2 ಅಂತ, ಸೊ ಇದರದ್ದು ಅಲ್ಪಾವಧಿ ತಳಿ ಅಂದರೆ 120-125 ದಿನಕ್ಕೆ ಇದು ಮಾಗುತ್ತೆ. ಆಮೇಲೆ ಎಣ್ಣೆ ಅಂಶ ಸುಮಾರು 33% ಇದೆ, 33% ಇದೆ. ಇನ್ನು ಬಿತ್ತನೆಯನ್ನು ಮಾಡೋದಾದರೆ ರೈತರು ಎಷ್ಟು ಬೀಜ ಹಾಕ್ಬೇಕಾಗತ್ತೆ ಒಂದು ಎಕರೆಗೆ, ಮತ್ತು ಜೊತೆಗೆ ಗೊಬ್ಬರಗಳನ್ನು ಯಾವ್ಯಾವ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಓಕೆ, ಖಂಡಿತ. ಸೊ ಬೀಜ ನಾವು 3-3.5 kg ಒಂದು ಎಕರೆಗೆ ಸಾಕಾಗುತ್ತೆ. ಆಮೇಲೆ ಈಗ ಕೊಟ್ಟಿಗೆ ಗೊಬ್ಬರ ನಾವು 2-2.5 tons ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಆಮೇಲೆ ಇದ ನಂತರ ಜೈವಿಕ ಗೊಬ್ಬರ. ಸೊ ಜೈವಿಕ ಗೊಬ್ಬರದ ಅಂಶ ನಾನು ಹೇಳಲೇಬೇಕಾಗುತ್ತೆ. ವಾತಾವರಣದಲ್ಲಿ ಏನು ಸಿಗುತ್ತಲ್ಲ ಸಾರಜನಕವನ್ನು, ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಹಿಡಿದಿಟ್ಕೊಂಡ್ಬಿಟ್ಟು ಸೊ ನಮಗೇನು ಸಸ್ಯಗಳ ಬೇರುಗಳಿಗೆ ಅದು ಒದಗಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಸೊ ಬಿತ್ತನೆ ಪೂರ್ವದಲ್ಲಿ ನಾವು ಸೊ ಜೈವಿಕ ಗೊಬ್ಬರವನ್ನು ನಾವು ಲೇಪನೆ ಮಾಡಬೇಕು. ಯಾವುದಪ್ಪ ಜೈವಿಕ ಗೊಬ್ಬರ ಅಂತಂದರೆ ಅಜೋಸ್ಪಿರಿಲಮ್ ಅಂತ ಒಂದು ಜೈವಿಕ ಗೊಬ್ಬರವನ್ನು ನಾವು ಸೊ ಲೇಪನ ಮಾಡೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಇನ್ನು ರೈತ ಬಾಂಧವರಿಗೆ ಗೊಬ್ಬರ ಪೋಷಕಾಂಶಗಳನ್ನು ಎಷ್ಟು ಕೊಡಬೇಕಾಗತ್ತೆ ಇದ್ರ ಬಗ್ಗೆ? ಖಂಡಿತ, ಸಾರಜನಕ ಮತ್ತು ರಂಜಕ ಪೊಟ್ಯಾಷ್. ಸೊ ಇವನ್ನ ನಾವು ಎಲ್ಲ ಬೆಳೆಗಳು ಕೊಟ್ಟಂಗೆ ಈ ಬೆಳೆಗಳನ್ನು ಖುಷ್ಕಿ ಭೂಮಿಯಲ್ಲಾದರೆ 16 kg ಸಾರಜನಕ, 16 kg ರಂಜಕ, 5 kg ಪೊಟ್ಯಾಷ್ ಕೊಡಬೇಕು. 5 kg? ಹಾಂ, 5 kg ಪೊಟ್ಯಾಷ್ ಕೊಡಬೇಕು. ಅದೇ ನೀರಾವರಿಯಲ್ಲಾದರೆ ಸೊ ಅದ್ರ ಡಬ್ಬಲ್ ಅಂತಂದರೆ 30 kg ಸಾರಜನಕ, 30 kg ರಂಜಕ ಮತ್ತು 16 kg ಪೊಟ್ಯಾಷ್ ಕೊಡಬೇಕು. ಇದ ನಂತರ ಇದು ಎಣ್ಣೆಕಾಳು ಬೆಳೆ ಆಗಿರೋದ್ರಿಂದ ಸಲ್ಫರ್ ಅಂದರೆ ಗಂಧಕವನ್ನು ಸಮೇತ ನಾವು ಇದಕ್ಕೆ ಹಾಕಬೇಕಾಗುತ್ತೆ. ಎಷ್ಟಪ್ಪ ಅಂತಂದರೆ ಗಂಧಕ 12 kg ಖುಷ್ಕಿ ಭೂಮಿಗಾದರೆ ನೀರಾವರಿಗೂ 12 kg ಕೊಡಬೇಕು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸೂಕ್ಷ್ಮ ಪೋಷಕಾಂಶಗಳು ಆದ ಸತುನು ಭೂಮಿಯಲ್ಲಿ ಅಂಶ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ಇಳುವರಿಗೋಸ್ಕರ ನಾವೇನು ಮಾಡಬೇಕಂದ್ರೆ 6 kg ಸತುವಿನ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಅಂತೀವಲ್ಲ, 6 kg ಖುಷ್ಕಿ ಭೂಮಿಯಲ್ಲೂ ಸಮೇತ ನೀರಾವರಿಯಲ್ಲೂ ಸಮೇತ ಇದನ್ನು ಹಾಕ್ಬೋದಾಗಿದೆ. ಹೇಗಪ್ಪ ಹಾಕಬೇಕು ಅಂತಂದರೆ ಬಿತ್ತನೆ ಸಮಯದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸಮ ಪ್ರಮಾಣದಲ್ಲಿ, ಈಗ 6 kg ಸತುವಿನ ಸಲ್ಫೇಟ್ ಅಂದರೆ ಇದನ್ನು 6 kg ಮಿಕ್ಸ್ ಮಾಡಿಬಿಟ್ಟು ನಾವು ಬಿತ್ತನೆಯಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕಬೇಕಾಗುತ್ತೆ. ಆಗಲೇ ಹೇಳ್ದಂಗೆ ಗಂಧಕ ಅಂದರೆ ಸಲ್ಫರ್. ಸೊ ಸಲ್ಫರ್ ಏನಂತಾರೆ, ಅದನ್ನು ಎಣ್ಣೆ ಕಾಳು ಬೆಳೆಗಳಿಗೆ ಎಣ್ಣೆ ಅಂಶನ ಜಾಸ್ತಿ ಮಾಡೋಕ್ಕೋಸ್ಕರ ಅಪ್ಲೈ ಮಾಡಬೇಕಂದ್ರೆ ನಾವು ಹಾಕಬೇಕಾಗುತ್ತೆ. ಎಷ್ಟಪ್ಪ ಅಂತಂದರೆ ಜಿಪ್ಸಮ್ ಮುಖಾಂತರ 1 acre 80 kg ಅಷ್ಟು ನಾವು ಹಾಕೋದ್ರಿಂದ ಎಣ್ಣೆ ಅಂಶದಲ್ಲಿ ನಾವು ಹೆಚ್ಚಿನ ಪ್ರಮಾಣವನ್ನು ನಿರೀಕ್ಷಿಸಬಹುದು. ಅಂದ್ರೆ ಎಕರೆಗೆ 80 kg ಜಿಪ್ಸಮ್ ಕೊಡೋದು ಒಳ್ಳೇದಂತಿರ್ತ? ಹೌದು ಹೌದು. ಅಂದ್ರೆ ಬಿತ್ತುವಾಗ ಕೊಡ್ಬೇಕಂತೀರ? ಹೌದು ಹೌದು. ಇನ್ನ ಬಿತ್ತನೆಯದಾದ್ರೆ ಸಾಲಿಂದ ಸಾಲಿಗೆ, ಸಸಿಯಿಂದ ಸಸಿಗೆ, ಕುಸುಬೆಯಲ್ಲಿ ಎಷ್ಟು ಅಂತರವನ್ನು ಕೊಡಬೇಕಾಗತ್ತೆ? ನಾವು ಸಾಲಿಂದ ಸಾಲಿಗೆ ನಾವು ಕೂರ್ಗೆ ಬಿತ್ತನೆ ಮಾಡ್ತೀವಲ್ಲ, ಸೊ ಸಾಲಿಂದ ಸಾಲಿಗೆ 60 cm, ಆಮೇಲೆ ಬೀಜದಿಂದ ಬೀಜಕ್ಕೆ 30 cm ಅಂತಲ್ಲಿ ನಾವು ಬಿತ್ತನೆ ಮಾಡಿದ್ರು ಬಹಳ ಒಳ್ಳೇದು. ಇನ್ನ ಮುಖ್ಯವಾಗಿ ತಾವು ಬೀಜೋಪಚಾರದ ಬಗ್ಗೆ ಹೇಳಿದ್ರೆ ಎಲ್ಲೆಲ್ಲಿ ಲಭ್ಯತೆ ಬೀಜಗಳು ರೈತರಿಗೆ ಸಿಗ್ತವೆ ಅಂತಕ್ಕಂಥ ವಿಚಾರ? ಸೊ ಖಂಡಿತ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸೊ ಈ ಬೀಜ ಸಿಗ್ತವೆ. ಸೊ ನಾವು ಬೀಜೋಪಚಾರ ನಾನು ಆಗ್ಲೇ ಹೇಳ್ದಂಗೆ, ಸೊ ಇನ್ನೊಂದು ಬೀಜೋಪಚಾರ ಈಗ ಏನಂತಂದ್ರೆ ಬೀಜವನ್ನ ಕಠಿಣಗೊಳಿಸುವುದು. ಎಲ್ಲೆಲ್ಲಿ ನಾವು ಈಗ ಹಿಂಗಾರಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಬೀಜ ಕಠಿಣಗೊಳಿಸೋದು ಯಾಗಪ್ಪ ಅಂತಂದ್ರೆ ಬಿತ್ತುವ ಪೂರ್ವದಲ್ಲಿ ಬೀಜವನ್ನು ಶೇಕಡ 2% ಕ್ಯಾಲ್ಸಿಯಂ ಕ್ಲೋರೈಡ್, ಹೆಂಗಪ್ಪ ಅದನ್ನ ದ್ರಾವಣ ನಾವು ತಯಾರು ಮಾಡ್ಕೊಳೋದು ಅಂತಂದ್ರೆ 1 liter ನೀರಿನಲ್ಲಿ 20 g ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣವನ್ನು ತಯಾರಿಸ್ಬಿಟ್ಟು ಅದರಲ್ಲಿ ನಾವು ಈ ಏನು ಕುಸುಬೆ ಬೀಜನ 12 ಗಂಟೆ ಕಾಲ ನಾವು ನೆನೆಸ್ಬಿಟ್ಟು ಆಮೇಲೆ ನೆರಳಿನಲ್ಲಿ ಒಣಗಿಸ್ಬೇಕು. ಅದಾದ ನಂತರ ನಾವೇನೋ ಬಿತ್ತನೆ ಮಾಡಿದ್ರೆ ಸೊ ಬಿತ್ತನೆಯಲ್ಲಿ ಬೀಜದ ಮೊಳಕೆ ಪ್ರಮಾಣ ಅಧಿಕವಾಗುತ್ತೆ. ಆಗಲೇ ಹೇಳ್ದಂಗೆ ನಾವು ಇದ್ರ ಜೊತೆಗೆ ನಂತರ ನಾವು ಅಜೋಸ್ಪರಲಮ್ ಅಂತ ನಾವೇನು ಜೈವಿಕ ಗೊಬ್ಬರ ಇದೆಯಲ್ಲ, ಸೊ ಅದನ್ನು 1 acre 200 g ಅಷ್ಟು ನಾವು ಬೀಜೋಪಚಾರ ಮಾಡೋದ್ರಿಂದ ಸೊ ನಮಗೆ ಸಾರಜನಕ ಅಂಶನ ಏನಂದರೆ ಸುಮಾರು ಈಗ ನಾವು ರಸಗೊಬ್ಬರ ಮುಖಾಂತರ ಹಾಕ್ತೀವಲ್ಲ 25% ಸಾರಜನಕವನ್ನು ನಾವು ಕಡಿಮೆ ಮಾಡ್ಬೋದಾಗಿದೆ ಇದೇನು ಜೈವಿಕ ಗೊಬ್ಬರ ಉಪಯೋಗಿಸೋದ್ರಿಂದ. ಇನ್ನು ಮುಖ್ಯವಾದದ್ದು ಇದನ್ನ ತಾವು ನೀರಾವರಿಯಲ್ಲಿ ಬೆಳೆದು ಲಾಭದಾಯಕ ಅಂತಿರೋ, ಒಣಬೇಸದಲ್ಲಿ ಬೆಳೆದು ಒಳ್ಳೇದಂತಿರೋ, ಹೇಗೆ? ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆಯಲ್ಲ ನಾವು ನೀರಾವರಿಯಲ್ಲಿ ಬೆಳಿಬಹುದು. ಸೊ ನೀರಾವರಿಯಲ್ಲಿ ಏನನ್ನ ಬಿತ್ತನೆಗೆ ನಾವು ನೀರಾವರಿಯಲ್ಲಿ ಹೆಂಗಪ್ಪ ನೀರು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಸೊ ನಾವು ಬಿತ್ತನೆ ಮುಂಚೆಗೆ ಒಂದ್ಸರಿ ನೀರಾಯಿಸ್ಬೇಕು. ನಂತರ ಕಪ್ಪು ಮಣ್ಣಲ್ಲಾದರೆ 20-25 days ನಾವು ನೀರಾಯಿಸ್ಬೇಕು ನೀರಿನ ಲಭ್ಯತೆ ಇರೋದು. ಅದೇ ಕೆಂಪು ಮಣ್ಣಲ್ಲೂ ಸಮೇತ ಬೆಳಿಬೋದಾ ಸರ್? ಖಂಡಿತ ಬೆಳಿಬೋದು. ಕೆಂಪು ಮಣ್ಣಲ್ಲಿ ಬೆಳೆದ್ರೆ 8-10 days ಒಮ್ಮೆ ನೀರಾಯಿಸ್ಬೇಕು. ಯಾಕಪ್ಪ ಈ ಥರ ಅಂತಂದರೆ ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಇದೆ ಕೆಂಪು ಮಣ್ಣಿಗೆ. ಅದಕ್ಕೋಸ್ಕರ ನಾವು ಕೆಂಪು ಮಣ್ಣಲ್ಲಿ 8-10 ದಿನಕ್ಕೊಮ್ಮೆ ನೀರು ಹಾಯಿಸಿದ್ರೆ ಕಪ್ಪು ಮಣ್ಣಲ್ಲಿ 20-25 ದಿನಕ್ಕೊಮ್ಮೆ ನೀರು ಹಾಯಿಸಬೇಕು. ಸೊ ಬೆಳೆಯ ಹಂತದಲ್ಲಿ ಎಲ್ಲೂ ಸಮೇತ ನೀರು ನಿಂತ್ಕೊಬಾರ್ದು. ನೀರೇನನ್ನು ನಿಂತ್ಕೊಂಡ್ರೆ ಸಿಡಿ ರೋಗಕ್ಕೆ ತುತ್ತಾಗುತ್ತಿದ್ದು. ಸೊ ಅದಕ್ಕೋಸ್ಕರ ಎಲ್ಲೂ ನೀರು ನಿಂತ್ಕೊಬಾರ್ದು. ಸೊ ನಾವು ಬಸಿಗಾಲ್ವೇ ಕೊಡಬೇಕು, ಡ್ರೈನೇಜ್ ಕೊಟ್ಬಿಟ್ಟು ನೀರನ್ನ ತೆಗಿಬೇಕು. ಕಳೆಗಳ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ? ಕೆಲವೊಮ್ಮೆ ಕಳೆಗಳು ಭಾಳ ಬರ್ತಿರ್ತಾವೆ, ಇಲ್ಲಿ ಕಳೆನಾಶಕ ಬಳಸೋದು ಸೂಕ್ತ ಅಂತೀರೋ ಅಥವಾ ಹಾಗೆ ಕೈಗಳನ್ನು ಮಾಡೋದ್ರ ಮುಖಾಂತರ ನಿರ್ವಹಣೆ ಮಾಡ್ಬೋದು ಅಂತೀರಾ, ಹೇಗೆ? ಸೊ ಇದಕ್ಕೆ ಈಗ ಕುಸುಬೆಯಲ್ಲಿ ಕಳೆನಾಶಕ ಇನ್ನೂ ನಾವು ಶಿಫಾರಸ್ ಮಾಡಿಲ್ಲ. ಯಾಕಂತಂದರೆ ಇದು ಅದೇ ಹಿಂಗಾರಲ್ಲಿ ಬೆಳೀತಾರೆ, ಕಳೆಯ ಕಡಿಮೆ ಇರುತ್ತೆ, ಕಳೆಯಿಂದ ಏನು ಬೆಳೆ ಇದಾಗೋದು. ಬಟ್ ಆದ್ರೂ ಈಗ ನೀರಾವರಿಯಲ್ಲಿ ನಾವು ಏನು ಮಾಡ್ಬೋದು ಅಥವಾ ಮತ್ತೆ ಈ ಖುಷ್ಕಿ ಭೂಮಿಯಲ್ಲೂ ಸಮೇತ ಬಿತ್ತಿದ 3-4 ವಾರ ಆಮೇಲೆ 7-8 ವಾರಗಳ ನಂತರ ಅಂತರ ಬೇಸಾಯ ಎಡೆಕುಂಟೆ ಹೊಡಿಬೇಕಾಗುತ್ತೆ. ಸೊ ಬಿತ್ತಿದ 15-20 ದಿನಗಳಿಗೆ ಒಮ್ಮೆ, ಸೊ ಇಮ್ಮಿಡಿಯೇಟ್ ನಾವು ಏನು ಮಾಡ್ತೀವಿ, ಬಿತ್ತಿದ 15-20 ದಿನಕ್ಕೆ ಒಂದು ಪ್ರತಿ ಗುಣಿಗೆ ಒಂದೊಂದೇ ಸಸಿನ ನಾವು ಬಿಟ್ಟು ಹೆಚ್ಚಿನ ಸಸಿಗಳನ್ನು ನಾವು ತೆಗಿಬೇಕು. ಯಾಕಂದರೆ ಪೋಷಕಾಂಶ ಆಗಿರ್ಬೋದು, ನೀರಾಗಿರ್ಬೋದು ಪೈಪೋಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಗುಣಿಯಲ್ಲಿ ಒಂದೇ ಅಂದರೆ ಚೆನ್ನಾಗಿರೋ ಬೆಳೆದಿರುತ್ತಲ್ಲ ಆ ಸಸಿನ ಇಟ್ಕೊಂಡ್ಬಿಟ್ಟು ಹೆಚ್ಚಿನ ಸಸಿಗಳನ್ನ ನಾವು ತೆಗಿಬೋದು. ಆವಾಗ ನಾವು ಸೊ ಪೋಷಕಾಂಶ ಮತ್ತೆ ನೀರಿಗೆ ಪೈಪೋಟಿ ಆಗೋದನ್ನ ನಾವು ತಡೆಗಟ್ಬೋದು. ಅಂದರೆ ನಾವು ಕಳೆ ನಿರ್ವಹಣೆ 3-4 ವಾರ ಆಮೇಲೆ 4 ವಾರ ಮತ್ತೆ 7-8 ವಾರಗಳಿಗೆ ನಾವು ಮಾಡಬೇಕಾಗುತ್ತೆ. ಎಡೆ ಕುಂಟೆ ಹೊಡೆಯೋದ್ರಿಂದ ನಾವು ಮಾಡಿದ್ರೆ ಸಾಕು. ಇದನ್ನ ಯಾವ್ಯಾವ ಬೆಳೆಯೊಂದಿಗೆ ಒಂದು ಅಂತರ ಬೆಳೆಯಾಗಿ ಬೆಳೆಯುದು ಒಳ್ಳೇದಂತೀರಾ, ಇಡೀ ಬೆಳೆಯಾಗಿ ಬೆಳೆದೂ ಒಳ್ಳೇದಂತೀರಾ? ಅಂತರ ಬೆಳೆಯೋದು ಬಹಳ ಒಳ್ಳೇದು. ಇದೇನಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಇನ್ಶೂರೆನ್ಸ್ ಅಗೇನೆಸ್ಟ್ ಕ್ರಾಪ್ ಫೇಲ್ಯೂರ್ ಅಂತಂದ್ರೆ, ಈಗ ನಾವು ಇನ್ಶೂರೆನ್ಸ್ ಮಾಡ್ತೀವಲ್ಲ ಅದೇ ರೀತಿ ಒಂದು ಬೆಳೆ ಏನನ್ನ ಹೋದ್ರೆ ಇನ್ನೊಂದು ಬೆಳೆ ಬರುತ್ತೆ ಅಂತ. ಸೊ ಯಾವ್ಯಾವ ಬೆಳೆ ಜೊತೆ ಬೆಳಿಬಹುದು ಅಂತಂದ್ರೆ ಕಡಲೆ ಮತ್ತೆ ಕುಸುಬೆ, 3 ಸಾಲ ಕಡಲೆ 1 ಸಾಲ ಕುಸುಬೆ, ಆಮೇಲೆ ಕೊತ್ತಂಬರಿಯಲ್ಲಿ ಸಮೇತ ಕೊತ್ತಂಬರಿ ಜೊತೆಗೆ ಕೊತ್ತಂಬರಿ ಮತ್ತೆ ಕುಸುಬೆ 3 ಸಾಲ ಕೊತ್ತಂಬರಿ 1 ಸಾಲ ಕುಸುಬೆ. ಅದೇ ರೀತಿ ಗೋಧಿ ಜೊತೆಗೆ ಗೋಧಿ ಮತ್ತು ಕುಸುಬೆ 3 ಸಾಲ ಗೋಧಿ 1 ಸಾಲ ಕುಸುಬೆ, ಅಥವಾ 5 ಸಾಲ ಗೋಧಿ 1 ಸಾಲ ಕುಸುಬೆ, ಆ ತರ ಬೆಳಿಬಹುದು. ಜೋಳದ ಗತೆಯನ್ನು ಬೆಳಿಬಹುದು? ಖಂಡಿತ ಬೆಳಿಬಹುದು. ಈ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಎಲ್ಲ ಬಾರ್ಡರ್ಕ್ಕೆಲ್ಲ ರೈತರು ಹಾಕ್ತಾ ಇದ್ರು ಮೊದಲೆಲ್ಲ ಬಾರ್ಡರ್ ನಲ್ಲಿ, ಆ ತರನು ಬಿತ್ತನೆ ಮಾಡ್ಕೋಬಹುದು. ಖಂಡಿತ ಮಾಡಬಹುದು. ಮುಖ್ಯವಾದದ್ದು ರೈತರ ಸಮಸ್ಯೆ ಅಂತಂದ್ರೆ ಇಲ್ಲ ಅದನ್ನ ಕುಸುಬೆ ಕಟಾವ್ ಮಾಡೋದು ಬಹಳ ಕಷ್ಟ ರೀ, ಮುಳ್ಳೆಲ್ಲ ಇರ್ತಾವ, ಅದನ್ನ ಯಾರು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಹಿಂಗಾಗಿ ನಾವು ಬೆಳೆದನ್ನ ಬಂದ್ ಮಾಡಿಬಿಟ್ಟಿವಿ ಅಂತಕ್ಕಂಥ ವಿಚಾರ. ಇದರಲ್ಲಿ ಏನಾದರೂ ಮುಳ್ಳಿರ್ಲಾರ್ದಂತ ತಳಿಗಳು ಬಂದಿದಾವ, ಸುಧಾರಣೆ ಆಗಿದೆ, ಹೇಗೆ ಕಟಾವು ಮತ್ತು ಒಕ್ಕಣೆ ಬಗ್ಗೆ ತಿಳಿಸ್ಕೊಡಿ ರೈತರಿಗೆ. ಖಂಡಿತ. ಸೊ ಈಗೆಲ್ಲ ಏನಾಗಿದೆ ಅಂತಂದ್ರೆ ಈಗ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಬಂದಿದೆ, ಸಂಯುಕ್ತ. ಸೊ ನಾವು ಕಟಾವು ಯಂತ್ರ ಅಂತೀವಲ್ಲ ಅದು ಬಳೆ, ಸೊ ನಾವು ಉಪಯೋಗಿಸ್ಬೋದು. ಸೊ ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಮ್ಗೇನನ್ನ ಕಾಳು ಏನನ್ನ ಒಡೆದೋಗ್ಬಿಡೋದು ಅಥವಾ ಕಾಳು ಅಥವಾ ಬೀಜ ಗುಣಮಟ್ಟ ಏನನ್ನ ಲಕ್ಷಣಗಳು ಏನನ್ನ ಹಾನಿ ಆಗುತ್ತೆ ಅಂತ ಖಂಡಿತ ಆಗೋದಿಲ್ಲ. ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಅಂತೀವಲ್ಲ, ಸೊ ನಾವು ಅದನ್ನ ಬಳಸ್ಬೋದಾಗಿದೆ. ಆಮೇಲೆ ಆರ್ಥಿಕವಾಗಿ ಇದರಿಂದ ಏನಾಗುತ್ತಂದ್ರೆ ಸುಮಾರು 40-50% ಅಧಿಕ ಲಾಭ ಪಡಿಬಹುದು ನಾವು. ಸೊ ಇಲ್ಲ ಅಂತಂದ್ರೆ ನಾವು ಆಳು ಇಟ್ಕೊಂಡು ಅದು ಆಮೇಲೆ ನೀವು ಹೇಳದಂಗೆ ಮುಳ್ಳು ಇರುತ್ತಲ್ಲ ಅದು ನಾವು ಬೆಳಗಿನ ಸಮಯದಲ್ಲಿ ಮಾತ್ರ ನಾವು ಕಟಾವ್ ಮಾಡಬೇಕಾಗುತ್ತೆ. ಇನ್ನ ಇಳುವರಿ ಬಗ್ಗೆ, 1 ಎಕರೆಗೆ ಎಷ್ಟೆಷ್ಟು ಇಳುವರಿ ಪಡಿಬಹುದು ಇಲ್ಲೇ, ಜೊತೆಗೆ ಖರ್ಚು ಇಲ್ಲದ ಬೇಸಾಯ ಕ್ರಮಗಳನ್ನ ಏನು ರೈತರು ಅನುಸರಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳಿ ಸರ್. ಈ ಇಳುವರಿ ಬಂದ್ರೆ ನಾ ಆಗ್ಲೇ ಹೇಳ್ದಂಗೆ A1 ಅಂತ ಒಂದ್ ತಳಿ ಇದೆಯಲ್ಲ, ಅದು ಖುಷ್ಕಿ ಭೂಮಿಯಲ್ಲಿ 3-4 ಕ್ವಿಂಟಲ್ 1 ಎಕರೆಗೆ. ಅದೇ ರೀತಿ ನೀರಾವರಿಯಲ್ಲಾದ್ರೆ 6-8 ಕ್ವಿಂಟಲ್ 1 ಎಕರೆಗೆ. ಅದೇ ರೀತಿ S144 ಅಂತಿದೆಯಲ್ಲ ಅದು ಅಷ್ಟೇ, 3-4 ಕ್ವಿಂಟಲ್ 1 ಎಕರೆಗೆ. ನೀರಾವರಿಯಲ್ಲಾದ್ರೆ 6-8 ಕ್ವಿಂಟಲ್ 1 ಎಕರೆಗೆ. ಈ ಇನ್ನೊಂದು ಇದೆಯಲ್ಲ A2 ಅಂತ ತಳಿ, ಅದು 3-4 ಕ್ವಿಂಟಲ್ 1 ಎಕರೆಗೆ. ನೀರಾವರಿಯಲ್ಲೋ ಸಮೇತ ಸೇಮ್ 6-8 ಕ್ವಿಂಟಲ್ 1 ಎಕರೆಗೆ ಬರುತ್ತೆ. ಸೊ ಈ ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಅಂದ್ರಲ್ಲ, ಸೊ ಫಸ್ಟ್ ಏನಂದ್ರೆ ಶಿಫಾರಸು ಮಾಡಿದ ತಳಿಗಳನ್ನು ಶಿಫಾರಸು ಮಾಡಿದ ಪ್ರದೇಶ ಅಥವಾ ವಲಯಗಳಲ್ಲಿ ಮಾತ್ರ ಬಳಸಬೇಕು. ಅದಾದ ತರ ನಾನು ಹೇಳಿದೆ ಬೆಳೆಯನ್ನು, ನಾನು ಹೇಳಿದೆ ಸೆಪ್ಟೆಂಬರ್ 15-ಅಕ್ಟೋಬರ್ 15 ಬಿತ್ತುವುದರಿಂದ ಬೆಳೆಯನ್ನು ಇದರಲ್ಲಿ ಏನಿನ ಬಾಧೆ ಜಾಸ್ತಿ ಇರುತ್ತಲ್ಲ. ಸೊ ಮುಂಚಿತವಾಗಿ ನಾವು ಬೆಳೆ ಬಿತ್ತೋದ್ರಿಂದ ಅಂದ್ರೆ ಸೆಪ್ಟೆಂಬರ್ 15-ಅಕ್ಟೋಬರ್ 15 ಬಿತ್ತೋದ್ರಿಂದ ಈ ಏನಿನ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಆಮೇಲೆ ಕಳೆನಾಶಕ ಇಲ್ಲದ್ರಿಂದ ಸೊ ನಾವು ಏನ್ ಮಾಡುವುದು, ಬಿತ್ತನೆಯಾದ 3-4 ವಾರ ಮತ್ತೆ 7-8 ವಾರಗಳಲ್ಲಿ ನಾವು ಅಂತರ ಬೇಸಾಯ ಎಡೆ ಕುಂಟೆ ಹೊಡೆಯೋದು ಬಹಳ ಮುಖ್ಯ. ಇದರ ಬಗ್ಗೆ ಏನಾದರೂ ಸಂಶೋಧನೆಗಳು ನಿಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿರ್ಬೋದು, ಬೇರೆ ವಿಜ್ಞಾನ ವಿಶ್ವವಿದ್ಯಾಲಯಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದ್ದಾವ? ಖಂಡಿತ ನಡೀತಾ ಇದೆ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ, ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸೊ ಈಗ ಅಖಿಲ ಭಾರತ ಸುಸಂಘಟಿತ ಕುಸುಬೆ ಯೋಜನೆ ಇರೋದ್ರಿಂದ ಅಲ್ಲಿ ಹೆಚ್ಚಾಗಿ ಇದ್ರ ಬಗ್ಗೆ ಮಾಡ್ತಾ ಇದ್ರೆ, ನೀವು ಆಗ್ಲೇ ಕೇಳಿದ್ರಲ್ಲ, ಸೊ ಮುಳ್ಳಿಲ್ಲದ ನಮಗೆ ತಳಿ ಬೇಕು ಅಂತ ಅಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಸೊ ಇನ್ನು ಅದನ್ನ ರೈತರಲ್ಲಿ ಬಿಡುಗಡೆ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಮೇನ್ ಏನು ಪ್ರಾಬ್ಲಮ್ ಅಂತೀವಲ್ಲ, ಸಮಸ್ಯೆ ಅಂತ ಅನ್ನೋದು, ಕಟಾವ್ ಮಾಡ್ಬೇಕಾದ್ರೆ ಎಲ್ಲ ಕೈಗೆಲ್ಲ ಮುಳ್ಳು ಒಕ್ಕಣುತ್ತೆ ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಅದನ್ನ ಮುಳ್ಳಿಲ್ಲದ ತಳಿ ಮಾಡೋದ್ರಿಂದ ಆರಾಮಾಗಿ ನಾವು ರೈತರೇ ಕಡಿಮೆ ಏನ್ ಭೂಮಿ ಇರುತ್ತಲ್ಲ ಅದ್ರಲ್ಲಿ ಅವರೇನೆ ಕಟಾವ್ ಮಾಡ್ಬೋದಲ್ಲ. ಇದರಲ್ಲಿ ಸಂಶೋಧನೆ ನಡೀತಾ ಇದೆ. ಇನ್ನ ಕುಸುಬೆಯ ಒಂದು ಮೌಲ್ಯವರ್ಧನೆ ಬಗ್ಗೆ ಹೇಳ್ತೀರಾ, ಎದಕ್ಕೆ ಬಳಸಬಹುದು ಕುಸುಬೆಯನ್ನು ವಿಶೇಷವಾಗಿ? ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ. ಕುಸುಬೆಯನ್ನೇ ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಹೇಳ್ತಿರ್ತಾರೆ. ರೈತರು ನೇರವಾಗಿ ಕುಸುಬೆಯನ್ನ ಬೆಳೆದು ಎಣ್ಣೆಯನ್ನ ಮಾಡಿಸಿಕೊಂಡು ಬಳಸಬಹುದು ಅಂತೀರಾ, ಹೇಗೆ? ಖಂಡಿತ. ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕದಲ್ಲಿ ಸೊ ಇದನ್ನ ಕುಸುಬೆ ಎಣ್ಣೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೇಳಿದಾಗೆ ಸೊ ಏನು ನಮ್ಮ ಹೃದಯ ಸಮಸ್ಯೆಗಳು ಅಥವಾ ಮುಂದೆ ಏನು ಕಾಯಿಲೆಗಳಿದಾವಲ್ಲ, ಸೊ ಈ ಕುಸುಬೆ ಎಣ್ಣೆ ಬಹಳ ಒಳ್ಳೇದು. ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಅದನ್ನ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳು ಆಮೇಲೆ ಕುಸುಬೆ ಎಣ್ಣೆ ಸಿಗ್ತಾ ಇದೆ. ಸೊ ಅಲ್ಲಿ ನೀವು ಸೊ ಬಂದು ತಗೊಂಡು ಉಪಯೋಗಿಸ್ಬೋದು. ಸೊ ಬಹಳ ಒಳ್ಳೇದು. ಎಲ್ಲಾ ಎಣ್ಣೆಗಳಲ್ಲಿ ಕುಸುಬೆ ಎಣ್ಣೆ ಸೊ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಬಹಳ ಒಳ್ಳೇದು. ಅಂದ್ರೆ ರೈತರು ಬೆಳೆದು ಸಾವೇ ಸ್ವಂತ ಬಳಸಬಹುದು, ಎಣ್ಣೆ ಗಾಣಗಳಿಗೆ ಒಯ್ದು ಎಣ್ಣೆಯನ್ನ ಹಾಕಿಸಿ ಮನೆ ಪೂರ್ತಕ್ಕಾದ್ರೂ ಬೆಳಿಬಹುದು ರೈತರು. ಖಂಡಿತ ಬೆಳಿಬಹುದು, ಬಹಳ ಒಳ್ಳೇದು. ಒಳ್ಳೇದು ಡಾಕ್ಟರ್ ಆನಂದ್ ಅವರು, ಇದುವರೆಗೆ ಕುಸುಬೆ ಒಂದು ಪ್ರಾಮುಖ್ಯತೆ ಮತ್ತು ಇದರ ಒಂದು ಬೇಸಾಯ ತಾಂತ್ರಿಕತೆ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತ ಬಾಂಧವರು ಹೆಚ್ಚೆಚ್ಚಾಗಿ ಬಹಳಷ್ಟು ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಮುಂದುವರೆದೇ ಹೋದರೂ ಸಹ ಒಂದು ಎಕರೆನೋ ಎರಡು ಎಕರೆನೋ ಅಥವಾ ಇತರ ಬೆಳೆ ಜೊತೆ ಅಂತರ ಬೆಳೆಯಾಗಿ ಬೆಳೆದು ಒಂದು ಕ್ವಿಂಟಲು ಎರಡು ಕ್ವಿಂಟಲು ಕುಸುಬೆ ಉತ್ಪಾದನೆಯನ್ನು ಮಾಡಿ ಎಣ್ಣೆ ಗಾಣಗಳಲ್ಲಿ ಎಣ್ಣೆಯನ್ನು ತೆಗೆದು ಸ್ವತಃ ಎಣ್ಣೆಯನ್ನು ಬಳಸುವತ್ತ ನಮ್ಮ ರೈತರು ಮುಂದಾಗಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುಸುಬೆ ಬೇಸಾಯದ ತಾಂತ್ರಿಕತೆ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ರೈತ ಬಾಂಧವರು ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ನೆಲಗಡಲೆ ಶೇಂಗಾ ಘುಂಗ್ರಿ 3,869 ರೂಪಾಯಿಯಿಂದ 4,339 ರೂಪಾಯಿ. ಈರುಳ್ಳಿ 355 ರೂಪಾಯಿಯಿಂದ 2,405 ರೂಪಾಯಿ. ಭತ್ತ ಸೋನಾ ಮಸೂರಿ 1,319 ರೂಪಾಯಿಯಿಂದ 1,807 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 4,500 ರೂಪಾಯಿಯಿಂದ 6,192 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ವರದಿಯಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೆಲವು ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 10/10/2021 ರವಿವಾರ, ಮಳೆಯ ಪ್ರಮಾಣ 4 mm ಇದ್ದು ಗರಿಷ್ಠ 31 ಮತ್ತು ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 84 ಕನಿಷ್ಠ 57% ಆರ್ದ್ರತೆ ಇರುವುದನ್ನು ತಿಳಿದು ಬಂದಿದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 km ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೇಳೋದಾದರೆ, ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಿ. ಇನ್ನು ಜಿಲ್ಲೆಯಲ್ಲಿ ಹಿಂಗಾರು ಜೋಳವನ್ನು ಬಿತ್ತನೆ ಮಾಡುವಂಥವರು ಗಮನಿಸಬೇಕು. ಹಿಂಗಾರು ಜೋಳವನ್ನು 15 October ಬಿತ್ತನೆಯನ್ನು ಮಾಡಬಹುದಾಗಿದೆ. ಹಿಂಗಾರು ಜೋಳವನ್ನು ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 1.5 ಲೀಟರ್ ನೀರಿನಲ್ಲಿ 30 g ಕ್ಯಾಲ್ಸಿಯಂ ಕ್ಲೋರೈಡನ್ನು

ರೈತರು, ಜೊತೆಗೆ ಬಿಡುವಿನ ವೇಳೆಯಲ್ಲಿ ಹಲವಾರು ಒಂದು ಕಲೆಗಳಲ್ಲಿ ತೊಡಗಿರ್ತಕ್ಕಂಥ ಹಳ್ಳಿ ಜನರನ್ನ ನಾವೆಲ್ಲ ನೋಡ್ತೀವಿ. ಭಜನೆ ಇರ್ಬೋದು, ಕೀರ್ತನೆ ಇರ್ಬೋದು, ಪುರಾಣಗಳಿರ್ಬೋದು, ಹರಿಕಥೆಗಳಿರ್ಬೋದು, ಜೊತೆಗೆ ಬಯಲಾಟಗಳು, ದೊಡ್ಡಾಟಗಳು, ನಾಟಕಗಳು. ಕೆಲವೊಂದು ಹಳ್ಳಿಗಳಲ್ಲಿ ವಿಶೇಷವಾಗಿ ಹೋದಾಗ ಕೆಲವೊಂದು ಹಳ್ಳಿಗಳಲ್ಲಿ ಅದು ಪರಂಪರೆ ಇನ್ನೂ ಮುಂದುವರಿತಾ ಇರೋದು ನಮಗೆಲ್ಲ ಖುಷಿ ತರ್ತಕ್ಕಂಥ ಒಂದು ವಿಚಾರ. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೆಲವೊಂದು ವಿಶೇಷವಾದಂಥ ಹಳ್ಳಿಗಳಲ್ಲಿ ಸಹ ಇನ್ನೂ ಸಾಕಷ್ಟು ಜನ ರೈತರು ತಮ್ಮ ಕೃಷಿ ಚಟುವಟಿಕೆ ಜೊತೆ ಈ ಒಂದು ಕಲೆಯನ್ನು ಪೋಷಿಸ್ಕೊಂಡು ಹೋಗುವಂಥ ಹಲವಾರು ಜನರನ್ನು ನಾವು ನೋಡಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶರಣಪ್ಪ ನಾಯಕ್ ಅಂತೇಳಿ, ಇವರು ತಡಕಲ್ ಗ್ರಾಮದವರು, ಮಾನ್ವಿ ತಾಲೂಕು, ಮೂಲತಃ ರೈತರು. ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅವರು ಸಾಯಂಕಾಲ ಹೊತ್ತಿನಾಗ ಹಲವಾರು ಮನರಂಜನೆ ಕಾರ್ಯಕ್ರಮಗಳು, ವಿಶೇಷವಾಗಿ ಸಾಮಾಜಿಕ ನಾಟಕಗಳನ್ನು, ಪೌರಾಣಿಕ ನಾಟಕಗಳನ್ನು, ಬಯಲಾಟ, ದೊಡ್ಡಾಟ ಈ ಒಂದುಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ತಮ್ಮ ಅಭಿನಯವನ್ನು ಮಾಡ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳ ಜೊತೆ ಅವರ ಕಲೆಯ ಒಂದು ಅಭಿರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ. ಶರಣಪ್ಪ ಅವರೇ, ತಾವು ಶಾಲೆಯನ್ನು ಎಲ್ಲಿವರೆಗೆ ಓದಿರಿ? ನಾವು 8ನೇ ಕ್ಲಾಸು ಓದಿದ್ವಿ ರೀ, 9ಕ್ಕೆ ನಾವು ಸ್ಟಾಪ್ ಮಾಡಿದ್ವಿ ರೀ. ಈಗಂತ ಶಾಲೆ ಬಿಟ್ಕೆ ಸಿಗೋಲನ ಇದನ್ನು ಮಾಡ್ಕೊಂತ ಹೊಂಟಿವಿ ರೀ ಸರ್. ಶಾಲೆ ನೀವು ಹೇಗೆ, ನಿಮ್ಮ ಆಸಕ್ತಿ ಇರಲಿಲ್ಲ, ಅಥವಾ ಮನೆಯಲ್ಲಿನೇ ಬೇಡ ಅಂತಂದ್ರು, ಅಥವಾ ಮನೆಯಲ್ಲಿ ಶಾಲೆ ಬೇಡ ಅಂತಂದಿದ್ರು, ಅಥವಾ ಶಾಲೆಗೆ ಹೋಗಂತ ಹೇಳಿದ್ರೆ ಏನು ಹೇಳಿದ್ರು ಅವಾಗೆಲ್ಲ? ಮನೆಯಲ್ಲಿ ಏನು ಬೇಡ ಅಂತ ಹೇಳಿಲ್ಲ ಸರ್. ಆ ಟೈಮಲ್ಲಿ ಸ್ವಲ್ಪ ನಮ್ಮ ಅಣ್ಣರೊಬ್ಬರು ಅಲ್ಲಿ, ನಾವು ಜಿನಪದಲ್ಲಿದ್ದೀವಿ ರೀ, ಅವಾಗ ಅವರು 1 ವರ್ಷ ಅವರಿಗೆ ಒಕ್ಕಲುತನ ಮಾಡ್ತಿದ್ದಾರೆ ರೀ, ಅವರು ಕೈ ಮುರಿದು ಬಿಡ್ತಾರೆ ಬಿದ್ದು. ಆ ಟೈಮಲ್ಲಿ 1 ವರ್ಷ ನಾವು ಶಾಲೆ ಬಿಟ್ಬಿಟ್ಟನ ರೀ. ಬಿಟ್ಟು ಕಷ್ಟ ತಿರುಗಿ ಮತ್ತೆ ನೆಕ್ಸ್ಟ್ ನಾವು ಶಾಲೆಗೆ ಹೋಗ್ಬೇಕಂತಂದ್ರೆ ಹೋಗಲಿಲ್ಲ ರೀ. ಹಂಗಾಗಿ ನಾವು ಶಾಲೆ ಬಿಟ್ಟರೆ ನಮ್ಮ ಮನೇಲಿ ಅವತ್ತಿಗೂ ಶಾಲೆ ಬಿಡುವಂತ ನಂದಿಲ್ಲ ರೀ. ಇವತ್ತು ನಾವು ಯಾರು ಅವರು ನಮ್ಮ ಅಪ್ಪನವರು ನಮ್ಮ ಕಕ್ಕನವರಾದ್ರೂ ಮಕ್ಕಳು ಮೊಮ್ಮಕ್ಕಳು ಸಹಿತಾಗಿ ಯಾರನ್ನು ಬಿಡುವಂತ ಇವತ್ತಿಗೂ ಅವರು ಇದಿಲ್ಲರಿ. ಓದಲು ಮಾಡಲಂತ ಅವತ್ತಿಗೂ ಇತ್ತು ರೀ, ಇವತ್ತಿಗಾದ್ರೂ ನೈತ್ ರೀ. ಶರಣಪ್ಪ ಅವರೇ, 8ನೇ ಕ್ಲಾಸ್ ತನಕ ಓದಿರಿ, 9ನೇ ಕ್ಲಾಸಿಗೆ ಶಾಲೆ ಬಿಟ್ಟರೆ ನೀವು, ಬಿಟ್ಟ ನಂತರ ಏನು ಚಾಲವತ್ತು ನಿಮ್ಮ ಚಟುವಟಿಕೆಗಳು ಏನು ಪ್ರಾರಂಭ ಆದವು ಅವಾಗೆಲ್ಲ? ಆ ಟೈಮಲ್ಲಿ ಒಕ್ಕಲುತನ ಮಾಡ್ತಿದ್ವಿ ರೀ. ಒಕ್ಕಲುತನ ಮಾಡ್ತಾ ನಾವು ನಾಟಕ ಆಡ್ಬೇಕನ್ನೋ ಉದ್ದೇಶ, ನಾವು ಇನ್ನೂ ಸಣ್ಣ ರೀ, ಅವಾಗ 28 ವರ್ಷ ಹಿಂದೆ ರೀ ಸರ್. ಆ ಟೈಮಲ್ಲಿ ನಾಟಕ ಮಾಡ್ಬೇಕಂತ ನಮಗೆ ಆಸೆ ಇತ್ತು ರೀ. ಯಾಕೆ ಆಸೆ ಬಂತು ಅವಾಗ ನಾಟಕ ಮಾಡ್ಬೇಕಂತೇಳಿ? ನಮ್ಮ ಕಕ್ಕರ್ ನಾಟಕ ಕಲಿಸಿದ್ರು ಅವಾಗ, ನಾವು ಚಿಕ್ಕೋರಿದ್ದಾಗ ರೀ. ಯಾವಾಗ ನಾವು ಸ್ವಲ್ಪ ಮಾಡ್ಬೇಕು ಆಡ್ಬೇಕು ಅನ್ನೋದು ನಾವು ಓದ್ತಿದ್ರಿ. ಹೋದ್ರೆ ಇವರು ಬೇರೆ ಇಲ್ಲಿಗೆ ಯಾಕೆ ಬರ್ತಾರೆ, ಇಲ್ಲಿಗೆ ಯಾಕೆ ಬರ್ತಾರೆ ಅಂತನ್ಕಂತ ಮಾಡ್ಬೇಕಂತ ಒಂದು ಆಸೆ ರೀ. ನಾಟಕ ಚಾಲು ಮಾಡಿದ್ರು ಒಂದ್ಸಲ, ನಾಟಕಗಳು ಚಾಲು ಮಾಡಿದಂಗೆಲ್ಲ ನಾಟಕಗಳು ಒಬ್ಬೊಬ್ಬರು ಒಬ್ಬರು ಬೇಕನ್ನೋರು ಒಬ್ಬರು ಮಾಡ್ಬೇಕನ್ನೋರು ಬಿಟ್ಟುಬಿಟ್ಟು ಹೋಗಿ ಕಚ್ಚಿದ್ರು ರೀ. ಆ ಟೈಮಲ್ಲಿ ನಾವು ಜನ ಸೇರಲಿಲ್ಲ ರೀ ನಾಟಕಕ್ಕೆ. ಆ ಟೈಮಲ್ಲಿ ಬೇರೆ ಯಾರು ಒಂದು ಭಾಳ ಮಂದಿ ಆದ್ರೆ ನಾಟಕ ಕಟ್ ಮಾಡಿಬಿಡ್ತಾರೆ ಮುರಿತಾರೆ ಅಂದ್ ಕಷಿ ಒಂದು ನಾಟಕ ಮಾಸ್ತರ್ನ ಕತಿ ಮಾಡಿದ್ರು ಅವ್ರು ಫಸ್ಟ್ನೇ ಟೈಮಲ್ಲಿ ಟೇಷನ್ ಮಾಸ್ತರ್ನ ಕತಿ. 4-5 ಮಂದಿ ರೀ ಅದರಲ್ಲಿ. ಆ ಟೇಷನ್ ಮಾಸ್ತರ್ನ ಕತಿ ನಾಡಿದ್ರು ಫಸ್ಟ್. ಅವಲ್ಲಿಂದ ನಮ್ದಂಗೆ ಸ್ವಲ್ಪ ಯಾವಾಗ ಅವಾಗ ಒಂದ್ಸತಿ ಒಂದ್ಸತಿ ಮಾಡ್ಕೊಂತ 1 ವರ್ಷ ಬಿಡೋದು, 1 ವರ್ಷ ಮಾಡೋದು, ಚಲೋ ಮಾಡ್ಕೊಂತ ಹೊಂಟಿದ್ದೀರಿ. ಹಂಗೆ ಅಂದರೆ ಇದು ಕೃಷಿ ಕೆಲಸದ ಜೊತೆ ಇದನ್ನು ಮಾಡ್ತಾ ಇದನ್ನು ಮಾಡ್ತಿದ್ವಿ ಸರ್. ಕೃಷಿ ಮಾಡೋದಕ್ಕಂತ ನಾವು ಮಾಡ್ತಿದ್ವಿ ಸರ್. ಅದನ್ನ ಈ ಟೈಮಲ್ಲಿ ನಮ್ಮೂರಲ್ಲಿ ಏನು ಜಾತ್ರೆ ಏನು ಕಾರ್ಯಕ್ರಮ ಇದ್ದ ಟೈಮ್ನಲ್ಲಿ ಎಲ್ಲರೂ ಒಂದು ದೋಸರು ಎಲ್ಲರ ಜೊತೆ ಕೃಷಿ ಮಾಡೋಣ ಅಂತ ಟೈಮ್ನಲ್ಲಿ ಮಾಡ್ತಿದ್ರು. ಅಂದರೆ ಯಾರು ಲೈಕ್ ಮೈಂಡೆಡ್ ಅಂತ ಹೇಳ್ತೀವಲ್ಲ, ಎಲ್ಲರೂ ಸಹಪಾಠಿಗಳು ಒಬ್ಬೊಬ್ಬರು ಮಾಡ್ತಕ್ಕಂಥ ಸರ್ ಇದಲ್ಲ ಸರ್. ಎಲ್ಲರೂ ಜೊತೆಯಾಗಿ ಮಾಡ್ತಕ್ಕಂಥದ್ರಿ ಒಬ್ಬರು ಈಗ ಎಲ್ಲರ ಜೊತೆಗೆ ಮಾಡ್ತಕ್ಕಂಥ ಟೈಮ್ನಲ್ಲಿ ಒಬ್ಬೊಬ್ಬರು ಬೇಡ ಅಂತಾರೆ ರೀ, ಒಬ್ಬರು ಒಲ್ಲೆಂದಿರ್ತಾರೆ ಅಂತ ಟೈಮಲ್ಲಿ ಏನೋ ಒಂದು ನಾಟಕ ಅಡಿಚರಣೆ ಹಾಕಿಸಿ ಮುಗಿದವ್ರಿ, ಪೂಜೆ ಮಾಡಿರ್ತವೆ ಮುಗಿದವ್ರಿ ಅಂಥ ಟೈಮಲ್ಲಿ ಮತ್ತೆ ಇನ್ನೊಂದು ಟೈಮಲ್ಲಿ ಚಾಲು ಮಾಡ್ಕೊಂಡು ಕಸಿ ಮಾಡ್ಬೇಕಂತಂದ ಕಸಿನೂ ಮಾಡ್ಕೊಂಡು ಹೋಗ್ರಿ. 1 ವರ್ಷ ಸ್ಟಾಪ್ ಆಯ್ತು, 1 ವರ್ಷ ಮಾಡಿದ್ವಿ ಅಂತ ಕಸಿ ಹಿಂಗನ್ನು ಅವಲಿದ್ದನು ಮಾಡ್ಕೊಂಡು ಬಂದ್ವಿ ಸರ್. ಹೇಗೆ ನೀವು ಸಣ್ಣವರಿದ್ದಾಗೆಲ್ಲ ಈ ನಾಟಕಗಳನ್ನು ಮಾಡ್ತಾ ಇದ್ರಿ, ಹೀಗೆ ಹೇಗೆ ಜನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಯಲ್ಲೆಲ್ಲ? ಹಳ್ಳಿಯಲ್ಲಿ ಮಾಡಿದ್ರು ಸರ್, ನಾಟಕ ಮಾಡೋರು ಇದ್ರು ಸರ್. ಆದರೂ ಈಗ ಕಲಸರು ಭಾಳ ಕಮ್ಮಿ ಆಗಿದ್ದಾರೆ ರೀ. ಮಾಸ್ಟರ್ಗಳು ಮತ್ತೆ ಈಗ ಅದ್ರ ಮೇಲೆ ಆಸಕ್ತಿ ಮಾಸ್ಟರ್ ಕಮ್ಮಿ ಇದ್ದಾರೆ ರೀ. ಪಾತ್ರ ಮಾಡೋರು ಇದಾರೆ ರೀ, ಇಲ್ಲಂತನೂ ಹೇಳಕ್ ಬರಲ್ಲ. ನಮ್ಮ ತಡಕಲ್ ಗ್ರಾಮದಲ್ಲಿ ಭಾಳಷ್ಟು ಕಲಾವಿದರು ಇದಾರಲ್ಲ, ಭಾಳಷ್ಟು ನಾಟಕ ಮಾಡಿದಂಥ ಜನ, ದೊಡ್ಡಾಟ ಬಯಲಾಟ ಮಾಡಿದಂಥ ಕಲಾವಿದರು, ಯುವಕರು ಸಿಗ್ತಾರೆ ಇಲ್ಲೆಲ್ಲ? ನಮ್ಮೂರಲ್ಲಿ ಪ್ರತಿಯೊಬ್ಬ ಕಲಾವಿದರು ಸಿಗ್ತಾರೆ ಸರ್. ಪ್ರತಿಯೊಬ್ಬರು ಕಲಾವಿದರು ಸಿಗ್ತಾರೆ. ಭಜನೆ ಇರ್ಬೋದು ರೀ, ನಾಟಕ ಇರ್ಬೋದು ರೀ, ಡೊಳ್ಳು ಪದ ಇರ್ಬೋದು ರೀ, ಶೋಭನ್ ಪದ ಇರ್ಬೋದು ರೀ, ಕೋಲಾಟ ಪದ ಇರ್ಬೋದು ರೀ, ಪ್ರತಿಯೊಂದು ನಾಟಕದ ಕಲಾವಿದರು ಇದ್ದಾರೆ ಸರ್. ನಾಟಕದ ಎಲ್ಲ ಜಾನಪದ ಕಲಾವಿದರು, ಪ್ರತಿಯೊಂದು ಕಲಾವಿದರು ಇದ್ದಾರೆ ಸರ್ ನಮ್ಮಲ್ಲಿ. ಅಲ್ಲ, ಈ ಥರ ಕಲಾವಿದರು ಒಂದು ಊರಲ್ಲಿ ಎಲ್ಲ ಕಲಾವಿದರು ಇರಲಿಕ್ಕೆ ಕಾರಣಗಳೇನು ಹೇಳ್ತೀರಿ? ಯಾಕೆ ಕಲಾವಿದರು ಇಲ್ಲಿ ಉದ್ಭವ ಆದರು? ಇದಕ್ಕೇನು ಪ್ರೇರಣೆ, ಏನು ಹಿಂದಿನ ಪ್ರೇರಣೆ, ಯಾರು ಇದಕ್ಕೆಲ್ಲ ಪ್ರೇರಣೆ? ಸರ್, ನಾವು ಚಿಕ್ಕರು ರೀ, ಬಂದಿದ್ದು ನಮ್ಮೂರಲ್ಲಿ ಕಲಾ ಅಂತಂದರೆ ಯಾವುದೇ ಒಂದು ರೀತಿಯಿಂದ ಯಾವುದೇ ಒಂದು ಯಾರೇ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಊರಲ್ಲೆಲ್ಲರೂ ಪ್ರೋತ್ಸಾಹ ಕೊಡ್ಕೊಂತ ಬರ್ತಾರೆ ಸರ್, ಆಸಕ್ತಿ ಕೊಡ್ತಾರೆ ಸರ್. ಆದರೆ ಈಗ ಮಾಡ್ಬೇಕಂತನೋರು ಕಮ್ಮಿ ಆಗ್ಯಾರ ರೀ. ಅವ್ರು ಮಾಡಿದ ಒಂದರಿಗೆ ಆಸಕ್ತಿ ಅಂತೂ ಭಾಳ ಎಲ್ಲ ಜನದೂ ಪ್ರೋತ್ಸಾಹ ಇದ್ದೇ ಐತ್ರಿ ನಮ್ಮೂರಲ್ಲಿ. ಹಂಗಾಗಿ ಪ್ರತಿಯೊಂದು ಕಲಾವಿದರು ಇದ್ದೇ ಇದ್ದಾರೆ ನಮ್ಮಲ್ಲಿ. ಈಗ ಕೃಷಿ ಬದುಕಿಗೆ ಬರೋ, ನಿಮ್ಮ ಕೃಷಿ ಬದುಕು, ಕೃಷಿ ಬದುಕು ಹೇಗಿದೆ, ಏನೇನು ಬೆಳೀತಾ ಇದ್ದೀರಿ, ಹೇಗೆ ಅನಿಸ್ತೀನಿ ನಿಮ್ಮ ಒಕ್ಕಲ್ತನ? ನಿಜವಾಗ್ಲೂ ಲಾಭ ಆಗ್ತಾ ಇದೆಯಾ? ಲಾಭ ಯಾಕೆ ಆಗ್ತಾ ಇಲ್ಲ? ಲಾಭ ಆಗ್ತಾ ಇದ್ರೆ ಯಾಕೆ ಲಾಭ ಆಗ್ತಾ ಇದೆ? ನಿಮ್ಮ ಒಂದು ಅನಿಸಿಕೆಯನ್ನು ಹೇಳ್ರಿ. ನಮ್ಮ ಮನಸ್ಸಿಗೆ ನೋಡಿ ಸರ್, ಈಗ ಬೀಜ ನಮಗೆ ಚಲೋ ಸಿಕ್ಕು, ಹುಳ ಉಪ್ಪಿದ್ದು ಕಮ್ಮಿ ಇದ್ದು ಅಂತಂದ್ರೆ ನಮಗೆ ಬೀಜ ಯಾವತ್ತೂ ಲಾಭ ಆಗುತ್ತೆ ರೀ. ಆ ಟೈಮಲ್ಲಿ ನಾವು ಮಾಡಿದಂಥ ಟೈಮಲ್ಲಿ ಬೆಳೆ ಮಗ್ಗು ಇದಕ್ಕೆ ಬಂದ ಟೈಮಲ್ಲಿ, ಕಾಯಿಗೆ ಬಂದ ಟೈಮಲ್ಲಿ ಹುಳ ಅದು ಬಿದ್ದು ಎಣ್ಣೆ ಹೊಡೆದ್ರೂ ಒಂದು ಟೈಮಲ್ಲಿ ಕಂಟ್ರೋಲ್ ಆಗಲಾರ ಟೈಮಲ್ಲಿ ನಮಗೆ ಲಾಸ್ ಬರ್ತಾವೆ ರೀ. ಒಂದು ಮಳೆ ಟೈಮಿಗೆ ಸರಿಯಾಗಿ ಬರಲಾರ ಟೈಮಲ್ಲಿ ಲಾಸನಾಗ್ತಾವೆ ರೀ. ಅದು ಸ್ವಲ್ಪ ನಮ್ಮ ನೀರು ಅಂದ್ರೂ ಲಾಸ್ಟ್ ನೀರು ಆಗುತ್ತೆ, ನಮ್ಮ ಲಾಸ್ಟ್ ಥೈಲ್ಯಾಂಡ್ ಆಗುತ್ತೆ ರೀ. ಹಂಗಾಗಿ ನೀರು ನಮಗೆ ಸರಿಯಾಗಿ ಸಿಗಲಾರ ಟೈಮಲ್ಲಿನೂ ಲಾಸ್ ಆಗ್ತವೆ, ಒಂದೊಂದು ಟೈಮ್ನಲ್ಲಿ ಲಾಸ್ ಆಗೋದು. ಮತ್ತು ಈಗ ಏಕ ಲಾಸ್ ಆದ್ರೆ ಅಂತೂ ಮಾಡೋಕ್ಕಾಗಲ್ಲ ರೀ, ಟೈಮ್ ಬಂದಾಗ ಆಗ್ತಾವೆ ರೀ. ಲಾಭನೂ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ ಅಂತ ನಾವು ಮಾಡೋದು ರೀ. ಮತ್ತು ಎನಿವೇರಿ ಟೈಮಲ್ಲಿ ಅಂತ ಯಾವನ ಬಂದ ಟೈಮ್ನಲ್ಲಿ ಮತ್ತು ಲಾಸ್ ಆಗತ್ತವ್ರಿ. ಹೇಗೆ ಏನೇನು ಭೂಮಿ ಇದೆ ತಮ್ಮದು, ಎಷ್ಟು ಎಕರೆ ಇದೆ, ತಾವು ಏನೇನು ಬೆಳೆಗಳನ್ನು ಪ್ರತಿ ವರ್ಷ ಹಾಕ್ತಾ ಇರ್ತೀರಿ, ಸ್ವಂತ ಭೂಮಿ ಎಷ್ಟು, ಲೀಸದು ಎಷ್ಟೆಷ್ಟು ಮಾಡಿರಿ ಹೇಳಿರಿ ಸರ್? ನಮ್ಮದು ಸ್ವಂತ ಭೂಮಿ ಇರೋದು ಒಂದು ಎರಡು ಎಕರೆ ಇಲ್ಲಿದೆ ಸರ್. ಬೇರೆ ಲೀಜಿಗೆ ಒಂದು 4 ಎಕರೆ 2 ಎಕರೆ ಮಾಡಿದ್ರು ಸರ್. ಜೋಳ ಹತ್ತಿ ಗುರೆಳ್ಳು ಮಾಡ್ತಾರೆ ರೀ. ಅಂದರೆ ಈ ಭಾಗದ ಪ್ರಮುಖ ಬೆಳೆ ಜೋಳ ಹತ್ತಿ ಗುರೆಳ್ಳು? ಹತ್ತಿ ಗುರೆಳ್ಳು ರೀ. ಸ್ವಲ್ಪ ನೆಲ್ಲಸ್ತಾರೆ, ನೆಲ್ಲಂತ ಇದ್ದೇ ಇರ್ತಾರೆ. ನೆಲ್ಲು ಲಾಸ್ಟ್ ನೀರಲ್ಲ ರೀ, ಹಂಗಾಗಿ ನೆಲ್ಲು ನಮ್ಮಲ್ಲಿ ಭಾಳ ಕಮ್ಮಿ ರೀ. ಹೊರಳಿ ಜೋಳನ ಹತ್ತಿ ಗುರೆಳ್ಳು ಇಂಥವು ಜಾಸ್ತಿ ಹೊರ ಬೆಳೆಗಳು ಜಾಸ್ತಿ ಮಾಡ್ತಾರೆ ರೀ. ಈಗ ಗುರೆಳ್ಳು ಭಾಳಷ್ಟು ಕಡೆ ಬಿಟ್ಬಿಟ್ಟಾರೆ ಹಾಕೋದನ್ನು. ನಿಮ್ಮ ಭಾಗದಲ್ಲಿ ಗುರೆಳ್ಳು ನೋಡಿದೆ ನಾನು, ವಿಶೇಷವಾಗಿ ಗುರೆಳ್ಳು ಹಾಕ್ತಾರೆ ಜನ, ಯಾಕೆ ಇಲ್ಲಿ ಇಳುವರಿ ಚಲೋ ಬರ್ತಂತ ಹಾಕ್ತಾ ಇದ್ದಾರೆ ಹೇಗಿಲ್ಲ ನೋಡ್ರಿ? ಬೆಳೆ ಸುಗ್ಗಿ ಫಸ್ಟ್ನೇ ಟೈಮಲ್ಲಿ ಮಳೆಗೆ ಚಲೋ ಆಗಿತ್ತಂದಪ್ಪ ಅಂದ್ರೆ ಆ ಟೈಮಲ್ಲಿ ಗುರೆಳ್ಳು ಚಲೋ ಬರುತ್ತೆ. ಲಾಸ್ಟ್ನಿಗೆ 7ನೇ ಟೈಮಲ್ಲಿ ಮಾಡಿದಾಗ ಸ್ವಲ್ಪ ಹುಳ ಉಪ್ಪಿ ಜಾಸ್ತಿ ಇರ್ತಾರೆ, ಆ ಟೈಮಲ್ಲಿ ಇಳುವರಿ ಕಮ್ಮಿ ರೀ ಬರ್ತಾರೆ. ಹಂಗಾಗಿ 7ನೇ ಟೈಮಲ್ಲಿ ಮಾಡಲ್ರಿ. ಈ ವರ್ಷ ಗುರೆಳ್ಳು ಅಂತ ಜಾಸ್ತಿ ಮಾಡ್ರಿ, ಫಸ್ಟ್ನೇ ಮುಂಗಾರಿ ಮಳೆ ಚಲೋ ಆದ ಸಲುವಾಗಿ ಮಾಡ್ರಿ. ಮತ್ತು ಬಂದ ಟೈಮಲ್ಲಿ ಸಹಿತ ಮಳೆ ಆಗಿ ಅರ್ಧ ಬೆಳೆನೂ ಬಂದವ್ರಿ, ಒಬ್ಬೊಬ್ರು ಚಲೋನ ಆಗ್ಯಾವ್ರಿ, ಒಬ್ಬೊಬ್ರು ಕಮ್ಮಿನೂ ಆಗ್ಯಾವ್ರಿ. ಹಂಗನ ಇದೇವ್ರಿ, ಹಿಂಗನ ಇದೇವ್ರಿ ಸರ್. ಹೇಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಮನೆತನ ಕೃಷಿ ಮೇಲೇ ಹೋಗ್ತಾ ಇದೆಯಾ, ಮತ್ತು ಬೇರೆ ಏನಾದರೂ ಇನ್ಕಮ್ಮು ಬರ್ತಕ್ಕಂಥ ಉದ್ಯೋಗಗಳದಾವೆ? ಹೇಗೆ ನಿಮಗೆ ಆರ್ಥಿಕವಾಗಿ ದುಡ್ಡು ಬರ್ತಕ್ಕಂಥ ಕೆಲಸಗಳು ಬೇರೆ ಕಡೆಯಿಂದ, ಅಥವಾ ಕೃಷಿ ಮೇಲೆ ನಿಮ್ಮದು ಕುಟುಂಬ ನಿರ್ವಹಣೆ ಅಂತೀರ ಹೇಗೆ? ಏ ನಮ್ಮದು ಬೇರೆ ಏನಿಲ್ಲ ಸರ್, ಇದು ಕೃಷಿ ಮೇಲೇ ಒಕ್ಕಲ್ತನ ಮೇಲೆ ನಮ್ಮದು ಜೀವನ ಸರ್, ಜೀವನ ರೀ. ನಮ್ಮದು ಇವತ್ತು ಲಾಸ್ ಆಗ್ಬೋದು ರೀ, ಅದ್ರ ಒಂದು 100 ರೂಪಾಯಿ ಎಲ್ಲ ಲಾಸನ ಆಗ್ಬೋದು, 100 ರೂಪಾಯಿ ಉಳಿತಾಯನ ಆಗ್ಬೋದು, ಬೇರೆ ಇದ್ರ ಮೇಲೆ ಏನಿಲ್ಲ ಲಾಸ್ ಆಗ್ತಿ. ಈಗ ಲೀಸ್ ಅದು ಅಂತ ಹೇಳಿದ್ರೆ ಲೀಸ್ ಅದು ಹೇಗೆ ನಡೆದಾವಿಲ್ಲ, ಹೇಗೆ ಕೊಡ್ತೀರಿ ನಿಮಗೆಲ್ಲ ಉಳಿತದ ಲೀಸ್ ಮಾಡಿದ್ರಿಂದ ಎಲ್ಲ? ಆಗುತ್ತೆ ಸರ್. ಇಲ್ಲಿ ಹೊರ ಬೆಳೆ ಮಾಡಿದಪ್ಪ ಅಂದ್ರೆ 5,000-6,000 ಎಕರೆ ಕೊಡ್ತಾರೆ ಸರ್. ಈಗ ನೀರಾವರಿ ಅದು ನೆಲ್ಲತ್ತಿ ಮಾಡಿದಪ್ಪ ಅಂತಂದ್ರೆ 12,000-10,000 ಹೆಂಗೆ ಹೊಲ ಇದ್ದಂಗೂ ಕೊಡ್ತಾರೆ ರೀ. ಹೊಲ ಇದ್ದ ಟೈಮಲ್ಲಿ ಅವು ಹೊಲಗಳು ಚಲೋ ಇದ್ದವು ಅಂತಲೇ ಸ್ವಲ್ಪ ಲೀಸ್ ಜಾಸ್ತಿ ಮಾಡಿರ್ತಾರೆ ರೀ. ಅಂಥ ಟೈಮಲ್ಲಿ ಹೊಲಗಳು ಅವನು ಸ್ವಲ್ಪ ಚಲೋ ಚೆನ್ನಾಗಿ ಬೆಳಿತಾವೆ ರೀ. ಹಂಗನ್ನದೇವ್ರು ಹಿಂಗನ್ನದೇವ್ರು ಎಲ್ಲ 2 ಥರ ಲೀಸ್ ಇದೇವ್ರು ಇಲ್ಲಿ. ಅಂದರೆ ಈಗ ಹಳ್ಳಿಯಲ್ಲಿ ಮಳೆ ಹತ್ತದ, ಕೆಲಸಗಳು ಇರೋದಿಲ್ಲ, ಅಥವಾ ಹಬ್ಬ ಹರಿದಿನಗಳು ಬರ್ತವೆ, ಬಂದಾದ ಸಂದರ್ಭದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಕಲಾವಿದರು ಹೇಗೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಇಲ್ಲೆಲ್ಲ ಸರ್? ಆ ಟೈಮಲ್ಲಿ ಟೈಮ್ ಪಾಸ್ ಅಂತ ಏನಿಲ್ಲ ರೀ. ಏನು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಮ್ಮೂರಲ್ಲಿ ಒಂದು ಜಾತ್ರೆ ಬಂದ ಟೈಮಲ್ಲಿ ಕಾರ್ಯಕ್ರಮ ಅಂತ ಮಾಡ್ಬೇಕಂಥ ಟೈಮಲ್ಲಿ ಅವ್ರು ಮಾಡಿದಂಥ ಕಲಾವಿದರು ಯಾರೇ ಇರ್ಬೋದು ರೀ, ಏನೋ ಒಂದು ಅಡಿಚಣೆ ಆಗೈತೆ ಅಂತಂದ್ರೆ ಇನ್ನೊಬ್ಬರನ್ನು ಸಹಾಯ ಮಾಡಿಕೊಳ್ಳಿಸಿ ಸಹಕಾರ ಮಾಡಿಕೊಳ್ಳಿಸಿ ಅದನ್ನು ನಡೆಸೋಂಥ ಪ್ರಯತ್ನ ಮಾಡ್ತಾರೆ ರೀ. ಊರವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಮಾಡ್ಯಾರು ಅವ್ರು ಮಾಡ್ಯಾರು ಅವ್ರು ಮಾಡಲಂತ ಅನ್ನೋ ಉದ್ದೇಶ ಸಹಿತ ಇಲ್ಲರಿ. ನೋಡಿ ತಾವು ಎಲ್ಲೋ ಮಾಸ್ಟರ್ ಅಂತ ಹೋಗಿ ಕುಂದಿರ್ತಾ ಇದ್ರೆ ನಾಟಕ ಕಲಿಸೋತ್ನಾಗ ತಮಗೆ ಆಸಕ್ತಿ ಬಂತು, ನಾನು ಪಾತ್ರ ಮಾಡ್ಬೇಕಂತೇಳಿ. ಈಗ ತಾವು ಯಾವ್ಯಾವ ಒಂದು ನಾಟಕಗಳಲ್ಲಿ, ಸಾಮಾಜಿಕ ನಾಟಕ ಇರ್ಬೋದು, ಪೌರಾಣಿಕ ನಾಟಕ ಇರ್ಬೋದು, ಬಯಲಾಟ ಇರ್ಬೋದು, ಈ ಯಾವ್ಯಾವ ಪಾತ್ರಗಳನ್ನು ಮಾಡಿರಿ, ಎಷ್ಟೆಷ್ಟು ಪ್ರಯೋಗಗಳಲ್ಲಿ ತಾವು ಭಾಗವಹಿಸಿದಿರಿ? ಫಸ್ಟು ಮಾಸ್ತರನ ಕತೆ ಅಂತೇಳಿ ಮಾಡಿದ್ದು ಒಂದು 4 ಪ್ರಯೋಗ ಮಾಡಿದ್ವಿ ಸರ್. ಅದರಲ್ಲಿ ರಾಮಚಂದ್ರನ ಪಾತ್ರನೂ ಮಾಡಿದ್ವಿ ರೀ, ಸಾಮಾಜಿಕ ನಾಟಕ ಮಾಡಿದ್ವಿ ರೀ, ಗರತಿ ಎಣ್ಣೆ ಗರ್ವದ ಗಂಡ ಅಂತ ಅದರಲ್ಲಿ ನಾವು ಖಳನಾಯಕನ ಪಾತ್ರ ಮಾಡಿದ್ವಿ ರೀ, ಪ್ರತಾಪನ ಪಾತ್ರ ಅಂತೇಳಿ. ಅದು ಒಂದು 4-5 ಪ್ರಯೋಗ ಮಾಡಿದ್ವಿ ರೀ. ನೆಕ್ಸ್ಟು ಮತ್ತೆ ರೈತ ಕಲ್ಯಾಣ ಮಾಡಿದ್ವಿ ರೀ, ಆ ಟೈಮಲ್ಲೂ ಪಾತ್ರ ಮಾಡಿದ್ವಿ, ಬೈಲಾಟನ ಮಾಡಿದ್ವಿ ರೀ. ನೆಕ್ಸ್ಟ್ ಮತ್ತೆ ನರನಾಗರನ್ನು ಮಾಡಿದ್ವಿ ರೀ, ಅದರಲ್ಲಿ ಅದು ನಾಗರಾಜನ ಪಾತ್ರ ಮಾಡಿದ್ವಿ ರೀ. ಅದೊಂದು 6-7 ಪ್ರಯೋಗ ಮಾಡಿದ್ವಿ ರೀ. ಇಲ್ಲಿ 6-7 ರೆಡಿ ಆಗಿರ್ತದೆ ಸರ್, ಅವರು ಮನುಷ್ಯಗೆ ಎಷ್ಟೆಷ್ಟು ಬರುತ್ತೆ ಅಂತ ಕಸಿ ಅನ್ನ ಇಟ್ಕೊಂಡು ಹಾಕ್ಕೊಂಡಿರ್ತೀವಿ ರೀ. ಯಾರೋ ಒಬ್ಬೊಬ್ಬರು ಕೊಟ್ಟಿರಲ್ರಿ ಆ ಟೈಮಲ್ಲಿ, ಇದ್ದರು ಯಾರೋ ಈಗ ಆಸಕ್ತಿ ಇದ್ದರೂ ಆಕೇಶನೂ ಮಾಡಿಸ್ಯಾರ ರೀ, ಹಂಗೂ ಮಾಡಿಸ್ಯಾರ ರೀ. ಮಾಡಿಸ್ಬೇಕಂತ ಮಾಡ್ಬೇಕನ್ನ ಕಾರ್ಯಕ್ರಮಗಳು ಯಾವೂ ಸ್ಟಾಪ್ ಮಾಡಿಲ್ರಿ, ಎಲ್ಲರೂ ಸಹಕಾರ ಮಾಡಿದಾಗ ಸಕ್ಸಸ್ ಆಗ್ತಾವ್ರಿ. ಈಗ ನಮ್ಮದಲ್ಲಿ ನಾವು ಕೊಟ್ಟಿಲ್ಲ, ನಮ್ಮ ಹತ್ರ ಇಲ್ಲ ಅಂತಂದ್ರೆ ಸಂತೆಗೆ ಇಲ್ಲಪ್ಪ ನೀವು ಮಾಡ್ತಿರೋ, ನೀವು ಕೊಟ್ಟರು ಅವ್ರದ್ದು ಸಹಕಾರ ಇನ್ನೊಬ್ಬರು ಸಹಕಾರ ಮಾಡಿಕೆ ಸೈತೆಗೆ ಮಾಡಿಸಂತಾರೂ ಇಲ್ಲಿ ಇದಾರ್ರಿ, ಮಾಡ್ಯಾರ್ರಿ. ಹೇಗೆ ನಿಮ್ಮ ಊರಿನ ಒಕ್ಕಲ್ತನ ಹೇಗಿದ್ದಾರೆ? ಎಲ್ಲ ಭೂಮಿ ಇದ್ದಂಥವ್ರ ಜನ ಅದರ ಆಸಕ್ತಿದಾಯಕ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಎಲ್ಲರೂ ಭೂಮಿಯನ್ನು ಸ್ವಂತ ಮಾಡೋದು ಬದಲಾಗಿ ಲೀಸ್ ಕೊಟ್ಟು ಮಾಡಿಸ್ಕೋತಾ ಇದ್ದಾರೆ, ಹೇಗಿಲ್ಲ ಎಲ್ಲ ಜನ ರೈತರು? ಲೀಸ್ ಕೊಟ್ಟು ಮಾಡಿಸೋದಕ್ಕಿಂತಲೂ ತಮ್ಮ ತಮ್ಮ ಸ್ವಂತ ಹೊಲಗಳು ಮಾಡ್ತಕ್ಕಂಥವ್ರು 75% ಜನ ಇದ್ದಾರೆ ಸರ್ ನಮ್ಮಲ್ಲಿ. ಹ್ಞೂ, ಲೀಸ್ ಕೊಟ್ಟು ಲೀಸು ಅವ್ರು ಜಾಸ್ತಿ ಇದ್ದರೆ ಸಹಿತ ಅರ್ಧ ಲೀಸಿಗೆ ಕೊಟ್ಟರು ಸಂತೆ ಮಾಡೋಕ್ಕಾಗಿಲ್ಲ ಅಂತ ಕೊಟ್ಟರು ಒಂದು ಸ್ವಲ್ಪ ತಮ್ಮ ಉಳಿದದ್ದು ತಾವು ಮಾಡ್ಕೊಂಡು ಮಾಡೋಂಥವ್ರೂ ಇದ್ದಾರೆ ಸರ್. ಹೇಗೆ ಎತ್ತುಗಳು ನೀವು ಒಕ್ಕಲ್ತನ ಎತ್ತಿಟ್ಟು ಮಾಡ್ತೀರಾ ಅಥವಾ ಬಾಡಿಗೆ ಹೆಚ್ಚೆ ಮಾಡಿಸ್ತಾರಲ್ಲ ಸರ್? ಈಗ ಎತ್ತುಗಳು ಏನಿಲ್ಲ ಸರ್, ಒಬ್ಬರಲ್ಲೇ ಸಹಿತ ಎತ್ತುಗಳು ಕಮ್ಮಿ ಆಗಿದ್ದಾವೆ ಸರ್. ಈಗೆಲ್ಲ ಗಾಡಿಗಳು ಕೆಲಸ ಜಾಸ್ತಿ ರೀ, ಟ್ಯಾಕ್ಟ್ರ್ಗಳೇ ಜಾಸ್ತಿ. ಎಲ್ಲ ಬಾಡಿಗೆನ ಹಚ್ಚಿ ಮಾಡಿಸ್ಬೇಕು, ಟ್ಯಾಕ್ಟ್ರ್ಗಳೇ ಮಾಡಿಸ್ಬೇಕು ರೀ, ಮತ್ತು ಬಾಡಿಗೆನ ಮಾಡಿಸ್ಬೇಕು ರೀ. ಹ್ಞೂ ರೀ, ಒಳ್ಳೆಯದು ಶರಣಪ್ಪ ಅವರು. ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕಲೆ ಅನುಭವ ಜೊತೆಗೆ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು ರೀ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಶರಣಪ್ಪ ನಾಯಕ ಅವರ ಕೃಷಿ ಹಾಗೂ ಹವ್ಯಾಸಿ ಕಲೆಯ ಅನುಭವಗಳನ್ನು ಕೇಳಿದಿರಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ढक कर रखें. आंख कान नाक मुंह न छुए. आपस में दो गज की दूरी बनाए रखें. मास्क और दो गज की दूरी के मंत्र को अभी हमें छोड़ना